ಜೊತೆಗೆ 1052 ಪ್ರಧಾನಮಂತ್ರಿ ಜನೌಷಧಿ ಮಳಿಗೆ ಸ್ಥಾಪನೆ, ಸಚಿವ ಡಾ ಕೆ ಸುಧಾಕರ್. ಇಂದು ವಿಶ್ವ ನ್ಯುಮೋನಿಯಾ ದಿನಾಚರಣೆ, ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ. ಆಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. भोजन, जल और शुद्ध वातावरण हमारे जीवन का मुख्य आधार है और कृषि क्षमता पर चिंताएं बढ़ी हैं. प्रधानमंत्री श्री नरेंद्र मोदी जी के दूरदर्शी नेतृत्व के साथ उत्तर पूर्व भारत में जैविक मूल्य श्रृंखला योजनाएं आरंभ की. ऑर्गेनिक फार्मिंग को देश भर में बढ़ावा देने के लिए सरकार अनेक प्रयास कर रही है. वैल्यू एडिशन और मार्केट की व्यवस्था भी की जा रही है. 38 लाख हेक्टेयर क्षेत्र में जैविक खेती कर रहे हैं. अमित हो चुका है. सुदूर उत्तर में हिमालय श्रृंखला उत्पादों को बाजार सुलभ कराने तथा किसानों की उपभोक्ताओं तक पहुंच बनाने के लिए एक समझौते बाजार से लाभान्वित होंगे और जैविक कृषि आंदोलन को आगे बढ़ाएंगे. ಎಂಇ ತಿದ್ದುಪಡಿ ಕಾಯ್ದೆ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ, ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ, ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹುರಣ, ನಂತರ ಕೃಷಿ ದರ್ಪಣ. ಹಂಗಲ್ಲ, ನಾನು ಹೇಳಿದ್ದ ಕೆಲಸ ಇರಲಿಲ್ಲ, ಹಂಗೆ ಖಾಲಿ ಕೂತವಳೆ ಅಂತಲ್ಲ. ಇಷ್ಟೊತ್ತಿಗಾಗಲೇ ಅತ್ಲಾಗಿ ಚಂದ್ರ ಕಟ್ಕೊಂಡು ಹೋದ ಅವತ್ತು, ಅದೇನೋ ನೀವೆಲ್ಲ ಏನೋ ಹೇಳಿದ್ರಂತಲ್ಲ, ವಸಿ ಸಸಿಗಳು ಬೇಕು ಅಂತ ಹುಡ್ಕೊಂಬತ್ತೀನಿ ಅಂತ ಬಂದವನು ತನ್ನೊಬ್ಬ ಹುಡ್ಕಕ್ ಹೋಗೋದ್ ಬಿಟ್ಟು ಇವರಿಬ್ಬರನ್ನು ಕರ್ಕೊಂಡು ಹೋಗವನೆ. ಅದೇನು 3 ಜನ ಹುಡುಕ್ತಾ ಅವರು, ಅದಕ್ಕೆ ಈ ಸಸಿ ತರ್ತೀನಿ ಅಂತ ಒಂದ್ ನೆಪ. ಕಾಸು ಕೊಟ್ಟಿಲ್ಲ ತಾನು? ನಮ್ಗೇನ ಕೆಲ್ಸದ ಮೇಲೆ ಹೋದ್ರೆ ಏನ್ ನಾವೇನ್ ಕೆಲ್ಸ ಇಲ್ದಾರ ಅನ್ಕೋಬಿಟ್ರಪ್ಪ. ಹಂಗಲ್ಲ, ಈಗ ನೀನು ಒಬ್ಬನೇ ಹೋಗಿದ್ರೆ ಏನೋ ಗುಂಪು ಕಟ್ಕೊಂಡು ಹೋದಾಗ ಒಂದಿಷ್ಟು ಅದು ಇದು ಖುಷಿ ವಿಚಾರ. ಈಗ ಸರಿ, ಕರ್ಕೊಂಡು ಹೋದವ್ರು ಇಬ್ಬರನ್ನ ಬಿಟ್ಬಿಟ್ಟು ಈಗ ಯಾರು ಹೊಸಬನ್ ಕರ್ಕೊಂಡ್ ಬಂದ್ಬಿಟ್ಟು? ಇಲ್ಲ, ಅದೇನಾಯ್ತು ಹೇಳ್ತೀನಿ ಸುಬ್ಬಣ್ಣ. ಈಗ ನಾನು ಈ ಕಡೆ ಟೊಮೆಟೊ ಸಸಿ ಬೇಕು ನನಗೆ, ಹಾಕ್ತೀನಿ ಒಂದ್ 10 ಕ್ವಿಂಟಲ್ ಟೊಮೆಟೊ ಅಂತ ಹೇಳಿತ್ತ. ಸರಿ ತಾಡಿಯಪ್ಪ ಅನ್ಬಿಟ್ಟು ನಾನು ದಿಕ್ಕ ಹೋದ್ರೆ ಒಂದೇ ಕಡೆ ಸಿಗೋದಿಲ್ಲ, ನೀನ್ ಹಂಗ ಹೋಗು, ನಾನು ಈ ಕಡೆಗೆ ಹೋಗಿ ಮಂಡ್ಯದಳ್ಳಿ ಕಡೆಗೆ ಹೋಗಿ ನೋಡ್ಕೊ ಬರ್ತೀವಿ ಅಂತ ಹೋದ್ರು. ಈಗ ಗೊತ್ತಾಯ್ತು, ನೀನು ಕೊಳ್ಳೆಗಾಲದಲ್ಲಿ ಟೂರಿಂಗ್ ಟಾಕಿಸು. ಅಲ್ಲಿ ಹೋದ್ನ ಮಂಡ್ಯದಲ್ಲಿ ಟೂರಿಂಗ್ ಟಾಕಿಸು. ಸರಿಯಪ್ಪ, ಈಗ ಬಂದವ್ರನ್ನ ನೋಡಪ್ಪ, ಹಂಗೆ ನಿಲ್ಸಿದ್ಯಲ್ಲ ಅವ್ರು ಯಾರು ಏನು ಎತ್ತ ಹೇಳ್ಬೇಕ. ವಾ, ನಾ ಕರ್ಕ ಬಂದಿರೋದೇ ಇವರು ಶರತ್ ಪಾಟೀಲು ಅಂದ್ಬಿಟ್ಟು. ಏನು ವರ್ಷವೇ 2-2 ತಿಂಗಳು 3-3 ತಿಂಗಳಿಗೆ ನಮ್ ಕಮಲಕ್ಕ ಎಲ್ಲೂ ಹೋಗಂಗಿಲ್ಲ ಇವರು. ನೀನೀಗ ಮಾರುಕಟ್ಟೆ ನನಗೆ ಎಲ್ಲದೇ ಏನು ಅಂದ್ಬಿಟ್ಟು ಒಂದ್ಸರಿ ಒಬ್ರು ಬಂದು ಹೇಳ್ಕೊಟ್ರಲ್ಲ ಮೊಬೈಲ್ ಅಪ್ಲಿಕೇಶನ್, ಹಂಗೆ ಈಗ ನಿನಗೆ ಯಾವ ಸಸಿ ಯಾವ ಕಾಲಕ್ಕೆ ಎಲುಗ್ ಬೇಕು, ಯಾವ ನರ್ಸರಿಲಿ ಬೆಳೀತಾವ್ರೆ ಅಂತವನ್ನೇ ಒಂದು ಮೊಬೈಲ್ ಅಪ್ಲಿಕೇಶನ್ ಕಂಡಿಡಿದು ಬಿಟ್ಟವ್ರೆ. ಕಮಲಕ್ಕ ಶರದಪ್ಪ, ಇವರು ನಮ್ಮ ಸುಬ್ಬಣ್ಣ ಕಾಣ್ತಿಲ್ಲ, ಅವ್ರ ಕೈನಲ್ಲೂ ಏನು ಕಾಣ್ತಿಲ್ಲ. ಹಿಂದೆ ಸಿಕ್ಕಿಲ್ಲ ಹೇಮಣ್ಣಿಗೆ ಹೇಳಿ ಸಾಕಾಗಿ ಹೋಗಿದ್ದೀನಿ. ಮೊಬೈಲಲ್ಲೇ ಸಿಕ್ಬಿಡ್ತದೆ ಕೇಳಕ್ಕ. ಈಗ ಸುಮ್ನಿರಪ್ಪ, ನೀನ್ ಹಂಗೈಲೆ ಆಕಾಶ ತೋರಿಸ್ಬಿಡ ವಸಿ ಅವ್ರೆ. ಮತ್ತೆ ಹಂಗೆ ಆಗಿರೋದು, ಹಂಗೈದಲ್ಲಿ ಓಕೆ ಸಿಗ್ತಾ ಇದೆ. ಈಗ ನೀವು ಇಲ್ಲಿ ಹುಡುಕಿ, ಇವರು ನಮ್ಗೆ ಅಲ್ಲೇ ಸಿಕ್ಕಿದ್ರು. ನಾನು ನರ್ಸರಿ ಹತ್ರ ಮಾತಾಡ್ತಾ ಇದ್ದೆ, ಮೊಬೈಲ್ ಅಲ್ಲಿ ಸಿಕ್ಕಿಲ್ಲ, ಮೊಬೈಲ್ ಅಂಗಡಿಯಾಗಿ ಸಿಕ್ಕಿದ್ರೆ ಸ್ಟಾಪ್ ಮಾಡಿದೀವಿ. ಇದರಲ್ಲಿ ನಿಮ್ಗೆ ಸುತ್ತಮುತ್ತ ಎಲ್ಲಾ ನರ್ಸರಿಲೂ ಯಾವ್ಯಾವ ತಳಿದು ಎಷ್ಟೆಷ್ಟು ಪೈರಿದೆ ಅಂತ ನಿಮ್ ಹತ್ರನೇ ಫ್ರೀ ಆಗಿರುತ್ತೆ. ಈಗ ನಿಮ್ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಏನ್ ಮಾಡ್ತಾ ಇರ್ತೀರಾ ಅಷ್ಟು ಒಳಗಡೆ? ಇಲ್ಲಿ ನನಗೆ ಜನ ಕರಿ ನೋಡೋರಿಲ್ಲ, ಮಾಡೋರಿಲ್ಲ, ಎಷ್ಟು ಕೆಲ್ಸನೂ ಹೋಯ್ತು. ಈ ಕಡೆ ಡೌನ್ಲೋಡ್ ಮಾಡ್ಕೋಬಹುದು ಫಾರ್ಮರ್ಸ್ ಅಂತ. ಹೌದು, ಈಗ ಅದು ನೀವು ಮಾಡಿದ್ರೆ ಅದರಲ್ಲಿ ನೀವು ಅಕ್ಕಪಕ್ಕದ ಎಲ್ಲಾ ನರ್ಸರಿಗಳದ್ದು, ಬರೀ ಮೈಸೂರು ಅಷ್ಟೇ ಅಲ್ಲ, ಸುತ್ತಮುತ್ತ ಎಲ್ಲಾ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿ ಯಾವ್ಯಾವ ಪೈರ್ ಇದೆಯೋ ಇಲ್ಲೇ ನೋಡ್ಕೊಂಡು ಅವ್ರಿಗೆ ಅಕೌಂಟ್ ಯೂಸ್ ಮಾಡ್ತೀರಾ? ಹೋಗ್ತಿರಲ್ಲಾದ್ರೂ ಹೇಗೆ? ಎಲ್ಲ ದಾರಿಗಳು ಗೊತ್ತಿರುತ್ತ ಇದೆಯೋ ಅದ್ರಲ್ಲಿ ಏನೇನು ಒಳಗಡೆ ಎಷ್ಟೆಷ್ಟು ಪೈರ್ ಇದೆಯೋ ಅವ್ರ ಹತ್ರ ಓನರ್ ಕಾಂಟ್ಯಾಕ್ಟ್ ಎಲ್ಲ ನೀವು ಈಗ ಮೊಬೈಲ್ ಅಲ್ಲಿ ನೋಡ್ಬೋದು. ಒಂದ್ ಬೆಳೆ ಹಾಕ್ಬೇಕು ಅಂತ ಇರ್ತೀನಿ, ಎರಡು ವಿಚಾರಗಳು ಗೊತ್ತಾಗಬೇಕು ಶರತ್ ಅವ್ರೆ. ಒಂದು ಆಗ ಸ್ಟಾಕ್ ಅನ್ನ ಹುಡ್ಕೋಬಹುದು, ಏನೇನೀಗ ರೆಡಿ ಇದೆಯೋ ಬಟ್ ನಿಮ್ ಫ್ಯೂಚರ್ ಡೇಟ್ ಅಲ್ಲೂ ಈಗ ನೀವ್ ಆಗ ಬಿತ್ತನೆ ಮಾಡ್ಬೇಕಂತಿದ್ದೀರೋ ಆ ಡೇಟ್ ಪ್ರಕಾರ ಹಾಕಿರ್ತಾರೆ, ಅದು ಈಗ 40 ದಿವಸ ಅಥವಾ 20-25 ದಿವಸ ಆದ್ಮೇಲೆ ರೆಡಿ ಆಗುತ್ತೆ, ಅದ್ರ ಪ್ರಕಾರ ನಿಮ್ ಡೆಲಿವರಿ ಡೇಟ್ ಪ್ರಕಾರ ನೀವು ಹುಡುಕ್ಬೋದು. ಇನ್ನೂ ಅಡ್ವಾನ್ಸ್ ನೀವು 3 ತಿಂಗಳು ಆದ್ಮೇಲೆ ಹಾಕ್ಬೇಕು ಅಂತಿದ್ದೀರಾ, ನೀವು ನರ್ಸರಿ ಲಿಸ್ಟ್ ಅಲ್ಲಿ ಆ ನರ್ಸರಿ ಅವ್ನಿಗೆ ಕಾಲ್ ಮಾಡಿ ಹೇಳಿದ್ರೆ ಆರ್ಡರ್ ಕೊಟ್ರೆ ಅವ್ನು ಹಾಕೊಡ್ತಿರ್ತೀರಾ. ನಿಮ್ಮ ಹತ್ರ ಜಾಗ ಅವ್ರಿಗೆ ಜಾಗನೂ ಬೇಕಲ್ಲ ಹಾಕಕ್ಕೆ ಸಸಿನ, ಅವಾಗ ಆ ಟೈಮಲ್ಲಿ ನಿಮಗೆ ಕೆಪಾಸಿಟಿ ಇದೆಯಾ ಅದನ್ನೆಲ್ಲ ಕೇಳ್ಕೊಂಡು ಮಾಡಿದ್ರೆ ನಿಮ್ಗೆ ಇಲ್ಲಿಂದನೇ ಪ್ಲಾನ್ ಮಾಡ್ಬಿಟ್ಟು ಹೋಗಿ ಅವನಿಗೆ ಅಲ್ಲಿ ಪೇಮೆಂಟ್ ಕೊಟ್ಟು ಮಾಡ್ಬೋದು. ಸೊ ಎಲ್ಲಾರ ನಂಬರ್ಗೂ ಕಾಲ್ ಮಾಡ್ಕೊಂಡು ಸುತ್ತಮುತ್ತ ಸುತ್ತ ಸಸಿ ತಗೊಳ್ಳಿ, ಎಲ್ ಡೈರೆಕ್ಷನ್ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾತಾಡಿ ಪೇಮೆಂಟ್ ಮುಗಿಸ್ಕೊಂಡು ಬಂದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. 2-3 ದಿವಸ ಇದು ಮಾಡಿದ್ವ ನರ್ಸರಿ, ಆ ನರ್ಸರಿಲಿ ಐತೆ ನೋಡು ಮೆಣಸಿಗೆ ನನಗೆ 5,000 ಸಸಿ ಸಿಗ್ತವೆ ಬಾ ಅಂತ ಹೇಳವ್ ನರ್ಸರಿ ಮುಂದೆ ಒಂದ್ಸಲ ಹೋಗಿ ಒಳಕ್ಕೆ ಕೇಳಕ್ಕಿ ಬಾ. ಅದ ನಮ್ಗೆ ಹಿಂಗ್ ಗೊತ್ತಾಗ್ಬೇಕಲ್ಲ, ನಾನು ಹೋದ ತಿಂಗಳೆಲ್ಲ ಇದ್ಕೊಳ್ಳೋದು ಊರೆಲ್ಲ ನೀವು ನೋಡಿದ್ರ ನೀವು ನೋಡಿದ್ರ ಅಂತ ಹುಡುಕೊಂಡು ತಿರ್ಗೋದು, ಕೇಳಿದ್ರೆ ಮಗು ಹುಡುಕ್ತಿದ್ದೆ ಅಂತ ಬಂದ್ರು. ನೆಟ್ವರ್ಕ್ ಸಿಕ್ತಿಲ್ಲ, ಅದ್ ಎಲ್ಗ ಹೋಗಿ ಕೂತ್ಕೊಂಡಿದಾರ ಗೊತ್ತಿಲ್ಲ, ಹಿಂಗ್ ನೋಡಪ್ಪ ಹಿಂಗ್ ಬಪ್ಪ ಅದೆಲ್ಲ ಸುತ್ತಬೇಡಿ, ಎಳ್ ನೀರ್ ಕುಡ್ಕೊಂಡು ಕೂತಿರ್ಬೇಕು, ಎಲ್ಲ ಯಾರ ಮನೇಲಿ ಅಡಿಗೆ ಗಿಡಿಗೆ ಮಾಡ್ಕು ಬಡಿಸಿರ್ಬೇಕು ನೆಂಟ್ರ ಮನೇಲಿ, ಯಾರೋ ಸಿಕ್ಕವರೇ ಕರ್ಕೊಂಡೋಗಿ ನಡೆಸ್ತಾನೆ ಮತ್ತೆ ಕೂತ್ಬಿಟ್ಟವ್ರೆ ಅನ್ಸ್ತದೆ. ಕಮಲಕ್ಕ ನಿನ್ಗೆ ಅದೇನೇನೋ ಡೌಟ್ ಅಂತ ಅನ್ಬಿಟ್ಟೆ, ಅದೇ ಅವರಿಬ್ರು ಹೋಗಿದ್ರಲ್ಲ ಹಂಗೆ ಹಂಗೆ ನಾನು ಹೇಳಿ ನನ್ನ ಕೊಳ್ಳೆಗಾಲ ದಿಕ್ಕೆ ಅವರು ಮಂಡ್ಯ ದಿಕ್ಕು ಹೋದ್ರು, ನೆಂಟ್ರ ಮನೆಗೆ ಹೋಗಲ್ರ ಉಂಡ ನೆಂಟ್ರ ಮನೆಗೆ ಹೋಗೋದು ಕೋಳಿ ಕುಯ್ಸೋದು ಆರಾಮಾಗಿ ಇದ್ಬಿಡೋದು. ಇರ್ಲಿ ಬಿಡಿ ಸರತಪ್ಪ, ಈಗ ಹಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನ್ನಿಸ್ತು, ಇದ್ರಲ್ಲಿ ಏನೆಲ್ಲ ಅನುಕೂಲತೆಗಳಿದೆ ಮತ್ತೆ ಸುಲಭವಾಗಿ ನಮ್ಮ ಈಗ ಕಮಲಕ್ಕನ್ ಮೊಬೈಲ್ಗೂ ಹಾಕ್ಬಿಡಪ್ಪ ನನ್ ಮೊಬೈಲ್ ತಗೋತೀನಿ ಅಂತ ನೀವು ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿದ್ರೆ ಸಿಇ ಹೌದು ಹೌದು RCE. ಸೊ ಅದ್ ಸೇರಿಸಿದಾಗ ನೀವು ಪ್ರೊನೌನ್ಸ್ ನೀವು ಮಾತಾಡ್ಬೇಕಾದ್ರೆ ಫಾರ್ಮರ್ಸ್ ಅಂತಾನೆ ಹೇಳ್ತೀರಾ ಅದನ್ನ, ಆ ಥರ ಮಾಡಿದ್ದೀವಿ. ಇದ್ರದ್ದು ಭಾಳ ಈಸಿ ಇದೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ದು ಯಾವುದೇ ಪಾಸ್ವರ್ಡ್ ಅಂತೇನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಶುರು ಮಾಡಿಬಿಡುತ್ತೆ. ಇದರಲ್ಲಿರೋದು ಬರೀ 3 ವಿಭಾಗ, ಒಂದು ನರ್ಸರಿ ಲಿಸ್ಟ್ ನೋಡೋದು, ಎರಡನೇದು ಸೊ ಯಾವ ನರ್ಸರಿ ನಿಮಗೆ ಕಾಲ್ ಬಂದಿತ್ತು, ನೀವು ಯಾರಿಗೆ ಕಾಲ್ ಮಾಡಿದ್ರಿ, ಮತ್ತೆ ಪದೇ ಕಾಲ್ ಮಾಡೋಕ್ಕೆ ಅದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಮೂರನೇ ನಿಮ್ಮ ಪ್ರೊಫೈಲು, ಅಂದರೆ ಕನ್ನಡದಲ್ಲೇ ಇದೆ ಆ್ಯಪ್. ನೀವು ಪ್ರತಿ ಸ್ಕ್ರೀನಲ್ಲೂ ಏನು ಅರ್ಥ ಆಗದಿದ್ರೆ ಸಹಾಯ ಬಟನ್ ಇದೆ, ಆ ಬಟನ್ ಕ್ಲಿಕ್ ಮಾಡಿದ್ರೆ ಅದರಲ್ಲೇ ವೀಡಿಯೋಸ್ಗಳಿದೆ. ಸೊ ಅದರಲ್ಲಿ ವೀಡಿಯೋಸ್ ನೀವು ಇದನ್ನು ಹೆಂಗೆ ಸರ್ಚಿಂಗ್ ಮಾಡೋದು, ನಾನು ಇದನ್ನು ಪೈರನ್ನು ಹೆಂಗೆ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ ಅದೆಲ್ಲ ಇಲ್ಲ. ಇವರು ಬೇಡ ಅವರು ಬೇಡ, ನೀವು ಮೊಬೈಲಲ್ಲಿ ಹುಡ್ಕೊಂಡು ಕಾಲ್ ಮಾಡಿ ಹೋಗಿ ತೊಗೊಂಡು ಎತ್ಕೊಂಡು ಬರ್ತಾರೆ ಅಷ್ಟೇ. ನೀವು ಈಗ ಹೆಂಗೆ ಗೂಗಲ್ ಪೇ ಪೇಟಿಎಂ ಮಾಡ್ತಾನೆ ಇದ್ದೀರಾ, ನೀವು ಅಲ್ಲಿ ಹೋಗ್ಬಿಟ್ಟು ಏನು ಕ್ಯಾಶ್ ಹಿಡ್ಕೊಂಡು ಹೋಗ್ತೀನಿ ಗೂಗಲ್ ಪೇ, ಆಮೇಲೆ ಹೊಸ ದುಡ್ಡು ಕಾಸು ಕಣ್ಮೆ ಜಾಬ್ಗೆ ದುಡ್ಡು ಇಟ್ಕೊಂಡು ಚೆನ್ನಾಗಿ ಕಾಣಲಿ ಅಂತ ಬಿಳಿ ಶರ್ಟ್ ಮೇಲೆ 500 ರೂಪಾಯಿ ನೋಟ ಆ ಮುಂದು ಮೂಕನ್ಸು ಬಣ. ನಾವು ಅವೆಲ್ಲ ಏನಂದ್ರೆ ಬುದ್ಧಿ ತಿಳಿದಿರೋ ಕಾಲಲ್ಲ ಅವೆಲ್ಲ ಮಾಡಿದ್ದು ಅಲ್ವಾ, ಜೇಬಲ್ಲಿ 1 ರೂಪಾಯಿ ಇಲ್ಲ ಅಂದ್ರೆ ಅಯ್ಯೋ ಪಾಪ ಅಂತಿದ್ವಿ, ನಿಂದು ಒಳಗುಟ್ಟು ಹಿಂಗೆ ಅಂತ ಗೊತ್ತಿ. ಈಗ ಕರೆಕ್ಟ್ ಆಗಿ ಚಿಲ್ಲರೆ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈಗ ಮುಂಚೆ ಎಲ್ಲ ಬರೀ ಚಿಲ್ಲರದೇ ತೊಂದ್ರೆ, ಈಗ ಪೈಸಾ ಪೈಸಾ ಕರೆಕ್ಟ್ ಆಗಿ ಹೋಗ್ಬಿಡ್ತದೆ ಆಯ್ತಾ. ಹಂಗಾಗಿ ಇವೆಲ್ಲ ಒಂಥರ ಅನುಕೂಲನೇ ಅಲ್ವಾ, ಇವೆಲ್ಲ ಬಳಸ್ಕೊ ನಾವು ಮಾಡ್ಬೇಕು, ಎಲ್ಲ ತಾಂತ್ರಿಕತೆ ಉಪಯೋಗಿಸ್ಕೋಬೇಕು ಮತ್ತೆ ಉಪಯೋಗಿಸ್ಕೊಳ್ಳೋದ್ರಿಂದ ಕೇಳೋರ್ನ ಇದಕ್ಕೂ ಏನಾರ ಮಾರುಕಟ್ಟೆ ವ್ಯವಸ್ಥೆ ಆಯ್ತದ ಹೆಂಗೆ ವಾಸಿ ಕೇಳು. ಅದೇಳಿ ಈಗ ನಾನು ಸಸಿ ತಂದು ಇಟ್ಬಿಟ್ಟಿದ್ದೆ. ನೀವೇನಂದ್ರೆ ಇದರಲ್ಲಿ ನರ್ಸರಿಯಾಗಿ ಲಾಗಿನ್ ಮಾಡೋದಷ್ಟೇ, ಇದ್ರಲ್ಲಿ ಹೆಂಗಂದ್ರೆ ಎರಡೇ ತರದ್ ಇರೋದು, ಒಬ್ರು ಮಾರೋರು ಒಬ್ರು ಖರೀದಿ ಮಾಡೋರು. ಈಗ ಒಬ್ರು ನರ್ಸರಿ ಅಂತ ಇದ್ರಲ್ಲಿ ಲಾಗಿನ್ ಆಗ್ಬೇಕಂದ್ರೆ ಅವ್ರದ್ದು ಏನು ಶಾಪ್ ತರ ತೋರಿಸ್ಬೇಕಂತೇನಿಲ್ಲ, ಯಾರಾದ್ರೂ ನರ್ಸರಿ ತರ ಬಿಸ್ನೆಸ್ ಶುರು ಮಾಡ್ಬೋದು. ಈಗ ಪೈರ್ನ ಬೇರೆ ಆಗಿ ಮಾಡ್ಕೋಬಹುದು ಗಿಡ ಐತೆ ಅಂತ ಹೇಳ್ಬೋದು, ಹೇಳಿದ್ರೆ ನೀವು ಬೇರೆ ಅದ್ರಲ್ಲಿ ಪೈರು ಹುಡ್ತಾ ಇರೋರು ಸುತ್ತಮುತ್ತ ಬೇರೆ ಎಲ್ಲ ರೈತರು ನಿಮ್ಮ ಹತ್ರ ತಗೊಂಡೋಗ್ತಾರೆ ಅಷ್ಟೇ. ಹೌದು ನಿಮ್ದು ಎಷ್ಟು ಮಾರ್ತೀನಿ ಅಂತ ಕರೆಕ್ಟ್. ಸೊ ಇನ್ನೊಂದೇನಿದೆ ಅಂದ್ರೆ ನಿಮ್ದು ಪಾಲಿಸಿ ಇದೆ ಅಂತಂದ್ರೆ ಅಲ್ವಾ, ಪಾಲಿಯೋಸು ಅದ ಏನಾಯ್ತು ಅಂದ್ರೆ ಮಾಡ್ಬಿಟ್ಬಿಟ್ಟಿದ್ ಮತ್ತೆ ನೀರು ಸಾಕಾಗಿಲ್ಲ, ಅದ ಹಂಗೆ ಈಗ ಸುಮ್ನೆ ಪಾಳ ಐತೆ. ಈಗ ಒಳ್ಳೆ ಮಾರುಕಟ್ಟೆ ಸಿಕ್ತಪ್ಪ ನನ್ಗೆ, ಸುಮ್ನೆ ದುಡ್ಡು ಖರ್ಚು ಖರ್ಚು ಮಾಡ್ಬಿಟ್ಟು ಈಗಲೂ ಅದ್ರ ಲೋನ್ ಕಟ್ತಾ ಕುಂತಿದ್ದೀನಿ ನಾನು. ಪಾಲಿಯೋಸ್ ಅಲ್ಲಿ ಪಾಳಾಗ್ ಬಿದ್ದಿದ್ರೆ ನೀವು ಅದ್ರಲ್ಲಿ ಈಗ ಬೇರೆ ಹೊರಗಡೆಯಿಂದ ಬೇರೆ ಬೇರೆ ನರ್ಸರಿಗಳಿಂದ ನೀವು ಪೈರ್ ತರಿಸ್ಬಿಟ್ಟು ಹಾಕಿದ್ದೆ ಕನಕ, ಸರಿಯಾಗಿ ಮಾರ್ಕೆಟ್ ಆಗಿತ್ತು. ಆಮೇಲೆ ನಾನು ಈ ನರ್ಸರಿ ಗಿಡಗಳನ್ನ ಮಾಡಕ್ ಹೋಗಿ ಜಮೀನ್ಗೆ ಹಾಕ್ತಿವಿ, ಹೆಚ್ಚಾಗಿದ್ದು ಮಾರ್ಕತ್ತಿವಿ. ಯಾರು 4 ಜನ ರೈತರು ಕೇಳಿದ್ರೆ ಅದನ್ನೇ ಒಂಚೂರು ನರ್ಸರಿ ಜಾಸ್ತಿ ನಾನು ಬಂಡವಾಳ ಹಾಕ್ಬಿಟ್ಟು ಸರ ಇದು ಮಾಡ್ಬಿಟ್ಟು ಆಮೇಲೆ ಕಡಿಮೆ ತಗೊಳ್ಳೋರಿಲ್ದ ಹೋಗ್ಬಿಡ್ತು, ಈಗ ಮುಚ್ಚೋಗ್ಬಿಟೈತೆ. ಬಟ್ ಕೆಲವೊಬ್ರು ರೈತರು ಡ್ರಾಗನ್ ಫ್ರೂಟ್ ಹಾಕ್ಬೇಕು ಅಂತಾರೆ, ಕೆಲವೊಬ್ರು ಪಾಮಗ್ರಾನೇಟ್ ಹಾಕ್ಬೇಕು, ಹೊಸ ಹೊಸದು ಬೆಳಿಬೇಕು ನಂಗಂತ. ನೀವಲ್ಲಿ ಪೈರ್ ನೀವು ಇಟ್ಕೊಂಡು ರೀಸೆಲಿಂಗ್ ಮಾಡ್ಬೋದು, ನೀವೇನು ಬೆಳೆಯದ್ ಬೇಕಾಗಿಲ್ಲ, ನೀರ್ ಹಾಕದ್ ಬೇಕಾಗಿಲ್ಲ, 10 ದಿವಸ ಇಟ್ಕೊಂಡು ಆರ್ಡರ್ ತಗೊಂಡ್ ಮಾಡಿದ್ರೆ ನಿಮ್ ಖಾಲಿ ಪಾಲಿಯೋಸ್ ಇಂದ ನೀವೀಗ ಹಣ್ಣಿಂದ ಅಂತ ಅನ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ ತಗೊಂಡ್ರೆ ನೀವು ಮಾಡ್ಕೊಂಡು ನಿಮ್ ಪಾಲಿಯೋಸ್ ಲೋನ್ ಅವ್ರು ತೀರಿಸ್ಕೋಬಹುದು. ನೋಡಪ್ಪ ಈಗ ಇದು ಒಂದ್ ಮಾರ್ಗ ಆಯ್ತು, ಹೆಂಗೋ ಒಂದಿಷ್ಟು ಅದಕ್ಕೋಸಿ ದಾರಿ ಆಗ್ಲಿ ಸಾಲ ತೀರ್ಸಕ್ಕೆ ಏನಾದ್ರು ದುಡ್ಡು ಕಟ್ಟಬೇಕಾಗತ್ತ. ಇದು ಆಪ್ ಫ್ರೀ, ನಾವೇನ ಫುಲ್ ನಿಮ್ ವಾಟ್ಸ್ಆಪ್ ತರ, ನಿಮ್ ವಾಟ್ಸ್ಆಪ್ ದುಡ್ಡು ಕೊಡ್ತೀರಾ ನೀವು? ಇಲ್ಲ ಇಲ್ಲ ಮತ್ತೆ ಹಿಂಗೆ ದಿನ ಆಗ್ಲಿ ಎಲ್ಲಿ ಸುಮ್ನೆ ಸುಳ್ಳು ಹೇಳ್ಕೋಬೇಕಷ್ಟೇ ಕೊಡ್ತೀನಿ ಅಂತ. ಆಮೇಲೆ ಇದ್ರಲ್ಲಿ ಯಾವ ತರ ಅಂದ್ರೆ ನೀವು ಈಗ ಯಾವ್ದೇ ರೇಟ್ ಹಾಕ್ತೀರಾ, ನಿಮ್ ಅಡ್ಕೆದ ಹಾಕಿದ್ದೀರಾ, ನಿಮ್ಗೆ ಯಾವ್ದೋ ಕಾಲ್ ಬಂತು, ಏನಿಲ್ಲ ಸೊ ನಿಮ್ದು ಲೊಕೇಶನ್ ಪ್ರಕಾರ ಅವರು ಮ್ಯಾಪ್ ಹಾಕೊಂಡು ಎಲ್ಲ ಬೆಳೀತಾವ್ರೆ. ಈಗೆಲ್ಲ ರೈತರು ಏನ್ ಮಾಡ್ಬಿಟ್ಟವ್ರೆ, ಈಗ ಟೊಮೆಟೊ ಅದರಲ್ಲೂ ಒಂದ್ 10 ತಳಿಗಳವೆ, ನಮ್ ಪ್ರದೇಶಕ್ಕೆ ಇಂಥ ತರಕಾರಿನೇ ಬೇಕು, ಇಂಥ ಟೈಮ್ಗೆ ಬೇಕು ಅಂತ ಹೇಳ್ಬೋದಾ, ಇಂಥ ಕಂಪ್ನಿದೆ ಹಾಕೊಡಿ ಅಂತ ನಾವು ಡಿಸೈಡ್ ಮಾಡೋಕೆ. ಅವ್ರ ಲೊಕೇಶನ್ ನಾವು ಮೇನ್ ಪಾಯಿಂಟ್. ನೀವು ಈ ಲೊಕೇಶನ್, ನೀವು ಈ ಹಳ್ಳಿಯವರು ಅಂತಂದ್ರೆ ನಮಗೆ ಸುತ್ತಮುತ್ತ ಯಾವ್ದು ನರ್ಸರಿಗಳೇನು ಯೂಶಲಿ ಆಗ್ತಾ ಇದೆ, ಯಾವ್ದು ಓಡ್ತಾ ಇದೆ ಈಗ ನಮ್ಮ ಟೊಮ್ಯಾಟೋಲಿ ಸಾಹೋ ಸಿಂಜೆಂಟಾ ವೆರೈಟಿದು ಸಿಂಜೆಂಟಾ ಕಂಪ್, ಸೊ ಆ ಏರಿಯಾದಲ್ಲಿ ಯಾವ್ದು ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ, ಯಾಕಂದ್ರೆ ಖರೀದಿ ಆಗ್ತಾ ಇದೆ ಅಂದ್ರೆ ಓಡ್ತಾ ಇದೆ ಅಂತಾನೆ ಅರ್ಥ. ಸೊ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ನಿಮ್ಮ ಹಳ್ಳಿ ಲೊಕೇಶನ್ ಸೆಲೆಕ್ಟ್ ಮಾಡಿದ್ರೆ ಜಾಸ್ತಿ ಓಡ್ತಾ ಇರೋದು ಯಾವುದು, ನರ್ಸರಿಗಳಿಂದ ಜಾಸ್ತಿ ಖರೀದಿ ಆಗ್ತಾ ಇರೋದು ಯಾವುದು, ಅದ್ರ ಪ್ರಕಾರ ನೀವು ಆರ್ಡರ್ ಮಾಡ್ಬೋದು, ಅದ್ರ ಪ್ರಕಾರ ನೀವು ಅಲ್ಲಿ ಹೋಗಿ ಹುಡ್ಕೊಂಡು ಮಾಡ್ಬೋದು. ಅಂದ್ರೆ ಏಮಣ್ಣ ಇವ್ರು ಹೇಳೋದ್ ಹೆಂಗೆ ಅಂದ್ರೆ, ಈಗ ಜಿ ಕೆ ವಿ ಕೆ ಅವರು ಅಂತವು ಸಿಗ್ತವೆ ಅಂತ ಹೇಳ್ತಿರೋದ್ರು ಅಲ್ಲ, ಹೌದು ಈಗ ಅದಕ್ಕೆ ಬೇಕಾದ್ರೆ ನಾವು ತಗೋಬೇಕು ಅಂದ್ರೆ ಅಂತ ಹರದಪ್ಪರು ಕೇಳಿದಾಗ ಮಧ್ಯಕ್ಕೆ ನಾನು ಬಾಯಕದ್ ಬೇಡ ಅಂತ ಸುಮ್ಮನದೆ. ಈಗ ಇಂಥ ತಳಿ ಬೇಕು, ಇಂಥ ವೆರೈಟಿ ಬೇಕು, ಇಂಥ ಕಂಪ್ನಿ ಇಲ್ಲದೆ ಅಂತ ಅಲ್ಲೇ ಗೊತ್ತದೆ. ಎಲ್ಲಾ ತಳಿನೂ ಒಂದಲ್ಲ ಒಂದ್ ಕಂಪ್ನಿಯವರು ಒಂದಲ್ಲ ಒಂದ್ ನರ್ಸರಿಯವರು ಬೆಳೆದೇ ಬೆಳೆದಿರ್ತಾರೆ. ಅದು ನಮ್ಗೆ ನಾನು ಹೇಳಿದ್ದು ನಿಂಗೆ ಅರ್ಥ ಆಗ್ಲಿಲ್ಲ. ಈಗ ಹೊಸ ತಳಿದು ಹೊಸ ತಳಿ ಮಾಡ್ತಾವ್ರೆ, ನಾನು ಹೊಸ ಪ್ರಯೋಗ. ಯಾಕಂದ್ರೆ ಈಗ ನೀನ್ ಜಿ ಕೆ ವಿ ಕೆ ಅಂತ ಕಡೆ ಹೋದ್ರೆ ಅವ್ರೇನೋ ಲಿಮಿಟೆಡ್ ಕೊಡ್ತಾರೆ, ನೋಡ್ರಪ್ಪ ಇಷ್ಟು ಮಾಡಿದ್ದು ಸ್ವಲ್ಪ ಹಸಿ ಮುಂದುವರೆದವರು ಅಡ್ವಾನ್ಸ್ ಆಗಿ ಏನಾದ್ರು ಮಾಡಿ ಮಡಿಕೊಂಡಿದ್ರೆ ಅಂತವ್ರ ಹತ್ರ ಇಸ್ಕೋಬಹುದು. ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ನೀನು, ಏನೀಗ ನೀನ್ ಸಹವಾಸ ಮಾಡಿದ್ಮೇಲೆ ಬುದ್ಧಿವಂತ ಹಂಗೆಲ್ಲ ನಮ್ ಸಹವಾಸ ಬಿಟ್ಟು ಅಲ್ಲೆಲ್ಲ. ಈಗ ಈಗ ಒಂದೇಳಿ ಸರತಪ್ಪ ಇಲ್ಲಿ ಏನುಂಟು ಏನಿಲ್ಲ ಅಂತ ಹೇಳ್ಬಿಡಿ, ಮತ್ತೆ ಕಾಸು ಹೇಳದ್ನಲ್ಲ ಅಲ್ಲಿಂದ ತಂದು ಇಲ್ಲಿ ಮಡಿಕೊಂಡು ಹೊಸಿ ನೀರ್ಗೀರ್ ಹಾಕೊಂಡು ಒಂದ್ ಎರಡು ದಿನ ಇಟ್ಕೊಂಡು ಮಾರ್ಬಿಡೋದು. 150-300 ನರ್ಸರಿಗಳು ನಮ್ ಜೊತೆ ಇದಾರೆ, ಅವ್ರ ದಿನ ಆಗ್ಲೂ ಇದನ್ನ ಅವ್ರದ್ದು ಲೆಕ್ಕಾಚಾರಕ್ಕೆ ನೀವೆಲ್ಲ ಹೋಗಿ ಲೆಡ್ಜರ್ ನೋಡಿರ್ತೀರಾ, ಅವ್ರ ಹತ್ರ ಉಳಿತಾರ ಚೀಟಿ ಹತ್ರ ಉಳಿಯಲ್ಲ, ಆಮೇಲೆ ಹೋಗ್ಬಿಟ್ಟು ಅವ್ನ್ ಕೊಡ್ತಾನೆ. ಅದೆಲ್ಲ ಈಗ ಏನಂದ್ರೆ ವಾಟ್ಸಪ್ ಅಲ್ಲಿ ಶೇರ್ ಆಗ್ಬಿಡ್ತದೆ. ಸೊ ಅವ್ರ ಹಿಸ್ಟ್ರಿ ಇಟ್ಕೊಳ್ಳೋದು, ಈಗ ಯಾರ್ಯಾರಿಗೆ ಏನೇನು ಕೊಟ್ಟಿದೆ, ಎಲ್ಲೆಲ್ಲಿ ಬ್ಯಾಚ್ ಎಲ್ಲಿ ಇಟ್ಟಿದ್ದೀನಿ, ಯಾವ ಕಡೆ ಇಟ್ಟಿದ್ದೀನಿ, ಪ್ಲಸ್ ಅವ್ರದ್ದು ಪೆಂಡಿಂಗ್ 600 ಜನ ರೈತರು ಒಂದ್ ನರ್ಸರಿಗೆ ಬರ್ತಾರೆ, ಅವ್ರದ್ದೆಲ್ಲಾರ್ದು ನಂಬರ್ ಸೇವ್ ಮಾಡ್ಕೊಂಡು ಇಟ್ಕೊಳಕಾಗ್ತದ, ಅದು ಯಾರ್ಯಾರಿಗೂ ಮಿಸ್ ಕಾಲ್ ಹೋಗೋದು ಆಮೇಲೆ ಹೋಗ್ಲಿ ನನ್ನ ಪೈರ್ ಎತ್ಕೊಳ್ಳೋ ಅಂತ ಹಂಗೆಲ್ಲ ಆಗುತ್ತೆ. ಸೊ ನರ್ಸರಿ ಓನರ್ಗಳಿಗೂ ಪಾಪ ಬಹಳ ಕಷ್ಟ ಇದೆ, ರೈತರ ತರಾನೆ ಅವ್ರಿಗೆ, ಅವ್ರು ತಮ್ದು ಜಮೀನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ನ್ ಲೇಬರ್ ಇರ್ತಾನೆ ನರ್ಸರಿಲಿ, ಯಾರೋ ರೈತ ಬಂದ ನಂಗೆ ಇದು ಬೇಕಿತ್ತು ಸರ್ ಅಂತ, ಅಷ್ಟೆಲ್ಲ ರೈತ ಉಳಿಯಲ್ಲ ಅವನಿಗೆ ಬಿಸ್ನೆಸ್ ಲಾಸ್ ಆಗುತ್ತದೆ. ಆ ಟೈಮಲ್ಲಿ ಅಂದ್ರೆ ಮೊಬೈಲಲ್ಲ ನೋಡ್ಬಿಟ್ಟು ಇವ್ರಿಗಿನ್ ಕೊಟ್ಕೊಳ್ಳಿ, ಜಿ ಕೆ ವಿ ಕೆ ಆ ತರದ್ರಲ್ಲಿ ಹೊಸ ಹೊಸ ತಳಿಗಳು ಬರೋದು ಇನ್ಸ್ಟಿಟ್ಯೂಟ್ ಇಂದಾನು ಬೈ ಮಾಡ್ಬೋದು, ಜಿ ಕೆ ವಿ ಕೆ ಅವ್ರ ಹತ್ರನು ಅವ್ರ ನರ್ಸರಿಂದ ಬೈ ಮಾಡ್ಬೋದು. ಅವ್ರು ಯಾರೋ ಒಂದಿಷ್ಟು ಕೆಲವೊಂದು ನರ್ಸರಿಗಳಿಗೆ ಕೊಟ್ಟಿರ್ತಾರೆ ಇದನ್ನ ಜಾಸ್ತಿ ಬೆಳೆಸ್ಕೊಡಿ ರೈತರಿಗೆ ಅಂತ, ಅವ್ರದೆಲ್ಲ ಕಾಂಟ್ಯಾಕ್ಟ್ ಮೇಲ್ಗಡೆ ಟೊಮ್ಯಾಟೊ ಕೇಳ್ತಾರೆ. ಸೊ ಈ ತರದೆಲ್ಲ ಹೊಸ ಹೊಸದು ತಳಿಗಳು ಬೇರೆ ಬೇರೆ ಬೆಳೆ ವಿಧಾನದ ಪೈರ್ಗಳೆಲ್ಲ ಇದ್ರಲ್ಲಿ ನೀವು ನೋಡ್ಬೋದು, ನಿಮ್ಗೆ ಅದ್ರಲ್ಲಿ ನಾಲೆಜ್ ಜಾಸ್ತಿ ಆಗುತ್ತೆ. ಬದಲು ಹೊಸ ಹೊಸದ್ ಏನ್ ನರ್ಸರಿಗಳಿದೆ, ಪುಣೆ ನರ್ಸರಿಲಿ ಏನಿದೆ, ನಮ್ಮ ಆಂಧ್ರ ಪ್ರದೇಶದಲ್ಲಿ ಏನ್ ಬೆಳೀತಾ ಇದೆ, ಒಂದು 10-15 ವರ್ಷ ನಾನು ಮಾಡ್ತೀನಿ ಟಿಂಬರಿಗೆ ಮಾರ್ತೀನಿ ವುಡ್ ಅಂತಂದ್ರೆ ಅದ್ರದ್ದೆಲ್ಲಿ ಸಿಗುತ್ತೆ ಪೈರ್ಗಳು, ಅದ್ರದ್ದೆಲ್ಲ ಸಸಿ ಕೊಡ್ತಿಲ್ಲ, ನಾವು ಏನೋ ಚಾರ್ಜ್ ಮಾಡಲ್ಲ ನಿಮ್ಗೆ. ಈಗ ನೀವೇನೋ ಕ್ರಿಸಾಂತಮಮ್ಮ ಅದೊಂದು ಹುಡುಕ್ಬೇಕು ಅಂದ್ಕೊಳ್ಳಿ, ನಿಮ್ ಪಾಲಿಸ್ ಗಿಳಿಗೆ ಎಲ್ಲ ಫೋಟೋದಲ್ಲಿ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಸೀದಾ ಹೋಗಿ ತಗೊಂಡ್ಬರ್ತಾರೆ. ಅದೇ ಇನ್ನೂ ಜಾಸ್ತಿ ತಗೊಳ್ತಾ ಇದ್ರೆ ನೀವು ಮಾಡಿಸ್ಬೋದು. ಈಗ ಆ ನರ್ಸರಿಯಿಂದ ನೀವು ತಗೊಂಡಿದ್ದೀರಿ ಲಾಸ್ಟ್ ಟೈಮು, ಒಂದಾಯ್ತು ಕ್ರಾಪ್ಸ್ ಒಂದು ರೇಟ್ ನಿಮ್ಗೆ ಇಷ್ಟ ಆಯ್ತು, ಕ್ವಾಲಿಟಿ ಇಷ್ಟ ಆಯ್ತು. ಈಗ ನಮ್ಮ ಆ್ಯಪಿಂದ ನಾವು ಏನು ಮಾಡ್ತೀವಿ ಅಂದ್ರೆ ನಿಮ್ಮಿಬ್ಬರು ನಾವು ಜೋಡಿಸ್ತೀವಿ ಹೊರತು ನಿಮ್ಮಿಬ್ಬರದ್ದು ಏನು ನಿಮ್ದು ವ್ಯವಹಾರ ಇದೆಯೋ ತಿಳಿಯಕ್ಕಿಲ್ವಲ್ಲ. ಪರ್ವತ ಎತ್ಕೊಂಬತ್ತಾನಲ್ಲ ಇವಂದು ಹಂಗೆ ಕಣಪ್ಪ, ಅಲ್ಲಿ ಹೋಗ್ಬಿಟ್ಟು ಸಸಿ ತಗೊಂಬಾರ್ಲ ಅಂದ್ರೆ ಗಾಡಿ ಯಾರೋ ಏನಪ್ಪ ನಿನ್ ಗಾಡಿ ಯಾಕೆ ಬಂದಿಯೋ, ಅವ್ರ ಗಾಡಿಲೇ ಹಿಂದೆ ಕುತ್ಕೊಂಡ್ಬಂದ್ಬಿಟ್ಟು ನನ್ನ ಗಾಡಿಲಿ ಬೇಡ ಬಿಡಿ ನೋಡಪ್ಪ ಗಾಡಿನಲ್ಲೂ ಕೂರಿಸ್ಕೊಳ್ದೆ ಅಲ್ಲೂ ಬಾರ ಬೀಳಿಲ್ವಲ್ಲ ಕಮಲಕ್ಕ. ಈಗ ಒಂದೇ ಒಂದು ಕೊನೆ ಪ್ರಶ್ನೆ ಸರತಪ್ಪರಿಗೆ, ನೀವು ಹೇಳಿದ್ರಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಇರ್ತವೆ ಅನ್ಕೊಂಡು, ಯಾವ ಯಾವ ರಾಜ್ಯಗಳನ್ನ ಈಗಾಗಲೇ ಈ ಒಂದು ಆ್ಯಪ್ಗಳನ್ನ ಬಳಕೆ ಮಾಡಿ ನಮ್ಮ ರೈತ ಆಂಧ್ರ ಪ್ರದೇಶದಲ್ಲಿ ಆಮೇಲೆ ಬೆಳಗಾಂ ಸೈಡಲ್ಲಿ ಪುಣೆ ಬೆಲ್ಟ್ ಪುಣೆ ಸೈಡಲ್ಲಿ ಮತ್ತೆ ನಮ್ಮ ಮೈಸೂರು ನಿಮ್ಗೆ ಯಾವ್ದು ರೋಸದ್ ಬೇಕು ಡಚ್ ರೋಸ್ ಏನೋ ಹಾಕ್ತೀರಾ ನಿಮ್ಮ ಬಾಲಿವಸಲ್ಲಿ ಆ ಥರದನ್ನ ಸರ್ಚ್ ರೋಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಪುಣೆದೆಲ್ಲ ನರ್ಸರಿಗಳು ಕಾಣಿಸುತ್ತೆ. ನಿಮ್ಗೆ ಈ ಕಡೆ ಟೊಮ್ಯಾಟೊ ಇನ್ನು ಒಳ್ಳೆ ರೇಟಿಗೆ ಬೇಕು, ಕಡಿಮೆ ರೇಟಿಗೆ ನೀವು ಜಾಸ್ತಿ ಹಾಕ್ತೀರಾ, 100,000 ರೂಪಾಯಿ ಬೇಕು, ಮೈಸೂರಲ್ಲಿ ರೇಟ್ ಜಾಸ್ತಿ ಆಗ್ತದೆ, ಆ ವಾಲ್ಯೂಮ್ ಇಲ್ಲಿ ಬೆಳೆಯಲ್ಲ. ಸೊ ನೀವು ಬಲ್ಕಲ್ಲಿ ತರಿಸ್ಬೇಕು ಅಂದರೆ ನೀವು ಮದನಪಲ್ಲಿ ಹೊಸ ತಳಿಗಳು ಆಮೇಲೆ ಹೊಸ ಬೆಳೆಗಳು ಯಾರ್ಯಾರು ಏನೇನು ಬೆಳೀತಾ ಇದಾರೆ ಈಗ ನಾವು ಇನ್ನು ಮುಂದೆ ಇದರಲ್ಲಿ ಅಂದರೆ ಗೊತ್ತಾ ಕಮಲಕ್ಕ, ಈ ಮೊಬೈಲ್ನಲ್ಲಿ ಮಾಹಿತಿ ಸಿಗ್ತದೆ ನನಗೆ ಅಂದ್ಬಿಟ್ಟು, ಜೊತೆಗೆ ಈ ತರದೆಲ್ಲ ಅನುಕೂಲ ಆಗದೆ ಗಿಡಗಳು ಎದುರಿಸೋದೆಲ್ಲ ಮಾಡ್ಬಿಡ್ತಾರೆ ನಮ್ಮ ರೈತ. ಅದ್ರ ಮುಂಚೆನೆ ಹೇಳಿರ್ತೀವಿ ಈಗ ಈ ವೆರೈಟಿ ಇದ್ರಲ್ಲಿ ಬೆಳಿಬಹುದಾ, ಯಾವ ಏರಿಯಲ್ಲಿ ಬೆಳಿಬಹುದು, ಯಾವ ತರದ ಮಣ್ಣು ಬೇಕು, ಆಮೇಲೆ ಇದರಿಂದ ಯಾವ ತರ ಅವ್ರ ಲಾಸ್ಟ್ ಆಯ್ತು, ಇಷ್ಟು ಪೈರ್ಗಳಿಗೆ ಎಷ್ಟು ಖರ್ಚಾಯ್ತು, ಆಮೇಲೆ ಹಾಕ್ಬೇಕಾದ್ರೆ ಬೆಳೆಯಕ್ಕೆ ಎಷ್ಟು ಖರ್ಚಾಯ್ತು, ಅದೆಲ್ಲ ಅದ್ರಲ್ಲಿ ಆಮೇಲೆ ಮಾಡ್ತೀವಿ. ಸೊ ಇದ್ರಲ್ಲಿ ನೀವು ಅವನಿಗೆ ಫೋನ್ ನೋಡಿ ಬಂದಾಯ್ತಪ್ಪ ಅದೆಲ್ಲ ತಿರ್ಕೊಂಡು ನಿಂತಿದ್ದೀರಾ ವಾಪಸ್ ಬನ್ನಿ ಮನೆಗೆ. ಅಯ್ಯೋ ಅವರು ಬಾಮ ಇದನ್ನ ನಾದ್ನಿ ಮನೇಲಿ ಎಲ್ಲ ಉಳ್ಕೊಂಡಿದ್ರಂತ. ಈ ಕಡೆಗೆ ರಾಜಣ್ಣ ಏ ನಾವು ಚೆನ್ನಾಗಿ ಊರೂರು ತಿರ್ಕೊಂಡು ಉಣ್ಕೊ ಬರ್ತೀವಿ ಅಂತ ಹೇಳ್ತಾರೆ. ಬಂದಾಯ್ತು ಅಂತ ಹೇಳ್ಬಿಡು ಅಷ್ಟೇ. ಆಯ್ತು ಹೇಳ್ತೀನಿ ಬಿಡೋಣ, ಇವರು ಅವರೇ ಮಾಡ್ತಾರೆ. ಏನಾದ್ರು ಕಾಸಿದ್ರೆ ಮಾಡ್ತೀನಿ ಕಡಣ. ಬಣ್ಣ ನನ್ಗೆ ಇನ್ನೊಂದು ಕಳಿಸ್ತಾ ಇದೆ ತಾಡಿಸೋ ಬಣ್ಣ. ನಮ್ಮ ಇವನ್ ಇಲ್ವಾ ಬೈರ ಅವನು ಒಂದು ಕಳಿಸ್ತಾ ಇದ್ದೀನಿ ಈಗ ಕಳಿಸ್ಬಿಟ್ಟು ಅವನು ಆಟ ಮಾಡ್ಕೊಳ್ಳಿ ಅಂತ. ತಗಸೋಬಣ್ಣ ಹೋಯ್ತು ಹೋಯ್ತಾ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಯುವ ಉದ್ಯಮಿ ಶರತ್ ಪ್ರಕಾಶ್ ಪಾಟೀಲ್, ಆರ್ ಲೋಕೇಶ್ವರಿ, ಎಸ್ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದರ್ಶನವಿದೆ. ಆ ಎರಡು ವರ್ಷಗಳು ನಮ್ಗೆ ಎಲ್ರೂ ಅಕ್ಕಪಕ್ಕದ ರೈತರೆಲ್ಲರೂ ರಾಸಾಯನಿಕ ಮುಕ್ತ ಆಗಿ ಆ ನೈಸರ್ಗಿಕಕ್ಕೆ ಒಗ್ಗುವಂತ ಒಂದು ವ್ಯವಸ್ಥೆ ನಮ್ಮ ಜನ ಅಥವಾ ರಾಸಾಯನಿಕನ ಮತ್ತೆ ಕಳೆನಾಶಕನ ಮತ್ತೆ ಪೆಸ್ಟಿಸೈಡ್ಸು ಅಂದ್ರೆ ಕ್ರಿಮಿನಾಶಕಕ್ಕೂ ಅದಷ್ಟು ಕದೇ ಸುಮ್ಮನಿರ್ಬೇಕು, ಆ ಥರದ ಒಂದು ವ್ಯವಸ್ಥೆ. ನವೆಂಬರ್ 15 ಮಂಗಳವಾರ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು 6 ತಿಂಗಳಿಗೆ ತಗೋತೀವಿ ಅಂದ್ರೆ 5,000, 1 ವರ್ಷಕ್ಕೆ 11,000, 2 ವರ್ಷಕ್ಕೆ 22,000 ನಾವು ದತ್ತು ತಗೋಬಹುದು. ಇಷ್ಟು 3 ತಿಂಗಳಿಂದ 5 ವರ್ಷದ ತನಕ ಅಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನಾವು ಒಂದು ಹೆಸರು ಕೊಟ್ಟಿರ್ತೀವಿ, ದತ್ತು ತಗೊಳ್ಳೋರು ಬೇಕಾದ್ರೆ ಹೆಸರು ಅವರು ಒಂದು ಬೇರೆ ಹೆಸರು ಕೊಟ್ಕೊಂಡು ಅಷ್ಟು ಕೊಟ್ಟು ಡೊನೇಟ್ ಮಾಡ್ಕೋಬಹುದು. ನವೆಂಬರ್ 16 ಬುಧವಾರ ನೈಸರ್ಗಿಕವಾಗಿ ತೋಟ ಹೋಬಳಿ ಅತ್ತಿಗುಪ್ಪೆಯ ಕೃಷಿಕ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ವಾರ. ಸರ್, ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮಾತಾಡೋದಾದ್ರೆ ನಾನು ಪೂರ್ಣ ಕೆಲವು ಸಲ ನನಗೆ ಹೇಳಿ ಬಂದ್ಬಿಡ್ತದೆ. ಯಾಕೆಂದರೆ ನನ್ನ ಬಗ್ಗೆ ತುಂಬ ಪ್ರೀತಿ, ತುಂಬ ಗೌರವ ಕೂಡ. ಇವತ್ತು ನಮ್ಮ ಎಣ್ಣೆನ ಪ್ರತಿ ಡೇಟ್ ಹಾಕಿ ನಮಗೆ ಇಂಥ ಡೇಟಿಗೆ ನೀವು ಎಣ್ಣೆ ಬರಬೇಕು. ನನಗೆ ನಾನು ಹೇಳ್ತೀನಿ, ನನಗೆ ನಿಜವಾಗ್ಲೂ ನನಗೆ ಈ ಸಮಾಜದಲ್ಲಿ ಗೌರವ ಏನಾದರೂ ಸಿಕ್ಕಿದ್ರೆ. ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಗತಿಪರ ಕೃಷಿಕ MS ಕುಮಾರಸ್ವಾಮಿ ಅವರು. ಟೊಮೆಟೊ, ಮೆಣಸಿ, ಕಲ್ಲಂಗಡಿ ಎಲ್ಲ ತರಕಾರಿ, ವೆಜಿಟೇಬಲ್ ಎಲ್ಲನೂ ನಾವು ಆರ್ಡರ್ ಕೊಟ್ಟು ಎಲ್ಲ ನಮ್ಮ ಹೇಳಿ ಇದು ಹೆಂಗೆ ಯಾವ ಥರ ಕೆಲಸಗಳಾಗುತ್ತೆ, ಅಲ್ಲಿ ಹೆಂಗೆ ಲಾಭದಾಯಕ?